ಹರಿ ಓಂ ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕ 20 19 ಪಾಠ ಮಾಡೋಣ. ಅಶಕ್ತಿರಪರಿಜ್ಞಾನಂ ಪುನಃ ಏವಂ ಹಿ ಸರ್ವತಾ ಬುದ್ಧೈಃ ಅಜಾತಿ ಪರಿದೀಪಿತಾ. 245 ಭಾಷ್ಯವಾಗಿದೆ. ಪುತ್ರಾತ್ ಜನ್ಮ ಪಿತುರ್ಯಥ, ಪುತ್ರನಿಂದ ತಂದೆಯ ಜನ್ಮ ಆಯಿತು ಅನ್ನುವುದು ಛಲದಿಂದ ಕೂಡಿದೆ ಹೇಳಿಕೆ ವಿನಃ ವಾಸ್ತವಿಕತೆ ಅಲ್ಲ. ಹಾಗೆ ವಿಷಾಣವಚ್ಚ ಅಸಂಬಂಧ, ನಿಮ್ಮ ಹೇಳಿಕೆಗಳು ಒಂದಕ್ಕೊಂದು ಸಂಬಂಧ ಇಲ್ಲ. ಅಸ್ಮಾಭಿಹಿ ಕಾರ್ಯಕಾರಣ ಭಾವ ಉಕ್ತಂ, ನಾವು ಒಪ್ಪಿಗೆ ಕೊಟ್ಟಿದ್ದೇವೆ, ಕಾರ್ಯಕಾರಣ ಭಾವನ ಒಪ್ಪಿಗೆ ಕೊಟ್ಟಿದ್ದೇವೆ. ಆಗ ನೀವು ಅದನ್ನು ತಪ್ಪಿಸಲಿಕ್ಕಾಗಿ ಪುತ್ರಾತ್ ಜನ್ಮ ಪಿತೃಯಥ ಅಂತ ವಾದವನ್ನು ಇಟ್ಟು, ಇದು ಆಕ್ಷೇಪ ಕಾರಣ, ಇದು ಆಕ್ಷೇಪಣೆ. ಹೇತುವೆ ಸಿದ್ಧವಾಗದೇ ಇದ್ದಾಗ ಫಲವು ಸಿದ್ಧಿಸುತ್ತದೆ ಎನ್ನುವುದು ಹೇಗೆ? ನಂಬರ್ 2, ಫಲವು ಸಿದ್ಧವಾಗದೇ ಇದ್ದಾಗ ಕಾರಣವು ಸಿದ್ಧವಾಗುತ್ತದೆ ಅನ್ನುವುದು ಹೇಗೆ? ಇವೆರಡೂ ಅಸಾಧ್ಯವಾದ ಮಾತು. ಇದು ಸಾರಾಂಶ 20 ಶ್ಲೋಕ. ಬೀಜಾಂಕುರಾಖ್ಯೋ ದೃಷ್ಟಾಂತ ಸದಾ ಸಾಧ್ಯ ಸಮೋಹಿ ಸಹ ನಹಿ ಸಾಧ್ಯ ಸಮೋಹೇತು ಸಿದ್ಧೌ ಸಾಧ್ಯಸ್ಯ ಯುಜ್ಯತಿ. ಬೀಜಾಂಕುರ ಎನ್ನುವ ಪ್ರಸಿದ್ಧವಾದ ದೃಷ್ಟಾಂತವು ಸದಾ ಸಾಧ್ಯ ಸಮಃ ಹಿ ಸಹ, ಅದು ಯಾವಾಗಲೂ ಸಾಧ್ಯ ಸಮ ಎಂದೇ ಪ್ರಸಿದ್ಧವಾಗುತ್ತದೆ, ಪ್ರಸಿದ್ಧವಾಗಿದೆ. ನೋಟ್ಸ್: ಸಾಧ್ಯ ಸಮ ಅಂದ್ರೆ ಏನು? ಸಾಧಿಸಬೇಕಾದದ್ದು ಸಾಧ್ಯ. ಈ ಬೀಜ ಅಂಕುರಗಳು ಸಾಧ್ಯ ಸಮಗಳೆಂದು ಪ್ರಸಿದ್ಧವಾಗಿದೆ. ಅರ್ಥಾತ್ ಬೀಜವೂ ಸಾಧ್ಯ, ಸಾಧಿಸಬೇಕಾದದ್ದು. ಅಂಕುರವೂ ಸಾಧ್ಯ, ಸಾಧಿಸಬೇಕಾದದ್ದು. ಎರಡೂ ಸಾಧ್ಯಗಳೇ ಆಗಿದ್ದರಿಂದ ಸದ್ಯ ಅವೆರಡೂ ಸಾಧ್ಯಗಳೇ, ಅವೆರಡೂ ಸಾಧ್ಯಗಳೇ. ಅವುಗಳಿಗೆ ಕಾರಣ ಏನು ಎನ್ನುವುದು ಗೊತ್ತಿಲ್ಲದೇ ಇದ್ದ, ಅವುಗಳಿಗೆ ಕಾರಣ ಏನು ಎನ್ನುವುದು ಗೊತ್ತಿಲ್ಲದಿದ್ದರಿಂದ ಅವು ಎರಡನ್ನೂ ಸಾಧ್ಯ ಸಮಗಳೆಂದೇ ಒಪ್ಪಬೇಕಾಗುತ್ತದೆ. ಸಾಧ್ಯವೇ ಸಿದ್ಧವಾಗದೇ ಇದ್ದಾಗ ಸಾಧ್ಯ ಎನ್ನುವ ಕಾರಣವನ್ನು ಹುಡುಕಾಡುವುದು ವ್ಯರ್ಥ ಕಾಲಹರಣ. ಬರೆಸಿದ್ದು ಸಾಧ್ಯ ಸಮ. ನ ಹಿ ಸಾಧ್ಯ ಸಮ ಹೇತು ಸಿದ್ಧೋ ಸಾಧ್ಯಸ್ಯ ಯುಜ್ಯತೆ. ಏನನ್ನ ಸಾಧಿಸಬೇಕಾಗಿದೆಯೋ ಅದು ಸಾಧ್ಯ. ಆನಂತರ ಸಾಧಿಸಿ ಆಗಿದ್ದರೆ ಅದು ಸಿದ್ಧಿ. ಇನ್ನೂ ಸಾಧಿಸಿಲ್ಲ ಅಂದರೆ ಸಾಧ್ಯ, ಸಾಧಿಸಿ ಆಯಿತು ಅಂದರೆ ಸಿದ್ಧಿ. ಬೀಜ ಅಂಕುರಗಳೆರಡೂ ಇನ್ನು ಮುಂದೆ ಸಿದ್ಧಿಸಬೇಕಾಗಿದೆ, ಜೊತೆಗೂಡಿಕೊಂಡು ಅಲ್ಲ, ಜೊತೆಗೂಡಿಕೊಂಡು ಅಲ್ಲ. ಹೇತು ಫಲ ಎನ್ನುವ ಭೇದಗಳಿಂದಲೂ ಅಲ್ಲ. ಹೇತು ಫಲ ಭೇದ ಅಂದ್ರೇನು? ಹೇತು ಅಂದ್ರೆ ಕಾರಣ, ಫಲ ಅಂದ್ರೆ ಕಾರ್ಯ. ಯಾವುದೋ ಒಂದು ಕಾರಣವನ್ನು ಇಟ್ಕೊಂಡು ಇವೆರಡನ್ನೂ ಸಿದ್ಧ ಮಾಡಬೇಕಾಗಿದೆ ಅಂತನೂ ಇಲ್ಲ, ಲಭ್ಯ ಇಲ್ಲ ನಮಗೆ. ಜೊತೆಗೂಡಿಕೊಂಡು ಜೊತೆ ಜೊತೆಯಾಗಿ ಅಂತಂದರೆ ಕೊಂಬಿನಂತೆ, ಜೊತೆ ಜೊತೆಯಾಗಿ ಒಂದಕ್ಕೊಂದು ಕನೆಕ್ಟೆಡ್ ಆಗಿಲ್ಲವು. ಹಾಗಾದ್ರೆ ಸಾಧಿಸೋದು ಹೆಂಗೆ? ಇನ್ನೂರ 246 ಭಾಷೆ. ಬೀಜಾಂಕುರಾಖ್ಯ ದೃಷ್ಟಾಂತ ಯಃ ಸಹ ಸಾಧ್ಯೇನ ಸಮಃ ತುಲ್ಯಃ ಮಮ ಇತಿ ಅಭಿಪ್ರಾಯಃ. ಭಗವತ್ಪಾದಾಚಾರ್ಯರು ಗೌಡಪಾದಾಚಾರ್ಯರ ಕೃತಿಗೆ ಹೋಗಿ ಅಭಿಪ್ರಾಯ ಪಡುತ್ತಾರೆ. ಇದು ನನ್ನ ಅಭಿಪ್ರಾಯ, ಬಹುಶಃ ಇದೇ ಅಭಿಪ್ರಾಯವನ್ನು ಇಟ್ಕೊಂಡು ವಿವಕ್ಷ, ಇದೇ ವಿವಕ್ಷನ ಇಟ್ಕೊಂಡು ಈ ಶ್ಲೋಕ ಬಂದಿರಬಹುದು. ಇರಲಿ, ಇದು ನನ್ನ ಅಭಿಪ್ರಾಯ. ಏನು ಅಂತಂದ್ರೆ, ಬೀಜಾಂಕುರ ಎಂದು ಪ್ರಸಿದ್ಧವಾದ ದೃಷ್ಟಾಂತ ಏನಿದೆಯೋ ಯಾವತ್ತಿಗೂ ಕೂಡ ಸಾಧ್ಯ ಸಮಃ ಈ ಸಹ. ಸಾಧ್ಯ ಅಂದರೆ ಸಾಧಿಸಬೇಕಾದ, ಸಿದ್ಧಿಸಬೇಕಾದ ವಸ್ತುವಿಗೆ, ವಿಷಯಕ್ಕೆ ಸಾಧ್ಯ ಅಂತ ಕರೀತಾರೆ. ಸಿದ್ಧಿಸಬೇಕಾದ ವಸ್ತು, ಸಿದ್ಧಿಸಿದ ವಸ್ತು ಅಲ್ಲ, ಅವಸಿದ್ಧಿ ಅಂತ ಕರೀತಾರೆ. ಸಾಧಕ, ಸಾಧನ, ಸಾಧ್ಯ. ಸೊ ಅಂಕುರವೂ ಇನ್ನು ಚಿಗುರಿಲ್ಲ. ಅಂಕುರವೇ ಚಿಗಿದಿಲ್ಲ ಇನ್ನು ಬೀಜದಿಂದ ಬರ್ತದೆ. ಅಂಕುರವೂ ಚಿಗುರಿಲ್ಲ ಅರ್ಥಾತ್ ಸಾಧ್ಯವೂ ಇನ್ನು ಸಿದ್ಧಿಸಿಲ್ಲ. ಅಂಕುರವೇ ಇಲ್ಲದೆ ಹೋದರೆ ಹೂವು ಇಲ್ಲ, ಹಣ್ಣು ಇಲ್ಲ, ಬೀಜನೂ ಇಲ್ಲ. ಹೀಗಾಗಿ ಬೀಜವೂ ಮುಂದೆ ಸಿದ್ಧಿಸಬೇಕಾಗಿದೆ, ಅಂಕುರವೂ ಮುಂದೆ ಸಿದ್ಧಿಸಬೇಕಾಗಿದೆ. ಇವು ಮುಂದೆ ಸಿದ್ಧಿಸಬೇಕಾದ ವಿಷಯಗಳಾಗಿ ಎರಡು ಸಮವಾಗೇ ಇವೆ. ಕಾರ್ಯ ಕಾರಣ ಎಲ್ಲಿದೆ ಇಲ್ಲಿ ಅಂತ ಪೂರ್ವ ಪಕ್ಷಿ ಮಾತ್ರ ಹಿಂಗೆ ಮಾತಾಡ್ಲಿಕ್ಕೆ ಸಾಧ್ಯ? ಸಿದ್ಧಾಂತಿ ಮಾತಲ್ಲ ಇವು, ಸಿದ್ಧಾಂತಿ ಮಾತಲ್ಲ, ಪೂರ್ವ ಪಕ್ಷೀಯ ಮಾತುಗಳಿವು. ಸಿದ್ಧಾಂತಿ ಸಿದ್ಧ ಮಾಡಿ ತೋರಿಸ್ತಾನೆ ಕಾರ್ಯಕಾರಣ ಭಾವ ಅಂದ್ರೆ ಏನು, ಅವು ಹೇಗೆ ಅನಾದಿ ಅನ್ನೋದ್ರ ಮುಂದೆ ಸಿದ್ಧ ಮಾಡಿ ತೋರಿಸ್ತಾನೆ. ಸೊ ಇತಿ ಅಭಿಪ್ರಾಯ. ಏನು ಸಾಧ್ಯೇನ ಸಮಹ, ಸಾಧ್ಯ ದೃಷ್ಟಿಯಿಂದ ಎರಡೂ ಸಮವಾಗಿವೆ, ತುಲ್ಯ ಸರಿಸಮವಾಗಿವೆ. ಇತಿ ಮಮ ಅಭಿಪ್ರಾಯ, ಇದು ನನ್ನ ಅಭಿಪ್ರಾಯ. ಭಾಷ್ಯ ನನು ಪ್ರತ್ಯಕ್ಷ ಕಾರ್ಯಕಾರಣಭಾವ ಬೀಜಾಂಕುರಯೋ ಅನಾದಿ. ಕಾರ್ಯಕಾರಣಭಾವ ಪ್ರತ್ಯಕ್ಷ, ಬೀಜ ಅಂಕುರಯೋ ಅನಾದಿ ಅಂತ ಯಾಕೆ ನಾವು ಅನ್ಕೋಬಾರ್ದು? ಪೂರ್ವಪಕ್ಷಿ ಹೇಳ್ತಾನೆ, ಕಾರ್ಯಕಾರಣ ಭಾವಗಳು ಪ್ರತ್ಯಕ್ಷ, ಕುಂಬಾರನು ಪ್ರತ್ಯಕ್ಷ, ಘಟವು ಪ್ರತ್ಯಕ್ಷ, ಅಕ್ಕ ಸಾಲಿಗನೂ ಪ್ರತ್ಯಕ್ಷ, ಆಭರಣವೂ ಪ್ರತ್ಯಕ್ಷ. ಹಾಗೆ ಇದನ್ನ ನಾವು ಯಾಕೆ ಒಪ್ಕೋಬಾರ್ದು? ಸಿದ್ಧಾಂತ ಹೇಳ್ತಾನೆ, ನ ಪೂರ್ವಸ್ಯ ಪೂರ್ವಸ್ಯ ಅಪರವತ್ ಆದಿಮತ್ವ ಅಭ್ಯುಪಗಮಾತ್. ಆಯ್ತಾಯ್ತು, ಆದ್ರೆ ನೀನ್ ಹೇಳಿದ ಹಾಗೆ ಇಲ್ಲಿ ಒಪ್ಕೊಳಿಕ್ ಆಗುದಿಲ್ಲ. ಯಾಕಂತಂದ್ರೆ ಪೂರ್ವಸ್ಯ ಪೂರ್ವಸ್ಯ ಅಪರವತ್, ಈ ವಸ್ತು ಈ ಮುಂಚಿತವಾಗಿ, ಈ ವಸ್ತು ಈ ಮುಂಚಿತವಾಗಿ ಅಂದ್ರೆ ಈಗ ನಾವು ಉದಾಹರಣೆಗೆ ಅದೇ ಬೀಜಾಂಕರ ತಗೊಂಬಂತೆ, ಬೀಜ ಈ ಮುಂಚಿತವಾಗಿ, ಮುಂಚಿನ ಬೀಜ ಮೊಳಕೆ ಒಡೆದೆ ಫಲರೂಪದಲ್ಲಿ ಈ ಬೀಜ ಸಿಕ್ಕಿದೆ ತಾನೆ. ಅಂದ್ರೆ ಆದಿ ಇದೆ ಅಂತ ಆಯ್ತಾ ಇಲ್ಲ, ಈಗಿದ್ದ ಈ ಬೀಜವೇ ಮೊಳಕೆ ಒಡೆದು ಮುಂದಿನ ಫಲಕ್ಕೆ ಕಾರಣವಾದೀತೋ ಇಲ್ಲೋ? ಅವಾಗ ಕಾರಣ ಇದೆ ಅಂತ ಆಯ್ತಿಲ್ಲ, ಕಾರಣ ಇದೆ ಅಂದ್ಕೊಂಡು ನೀವು ಒಪ್ಕೊಂಡ್ಬಿಟ್ಟಿ ಆದಿ. ಹಾ, ಪೂರ್ವಸ್ಯ ಪೂರ್ವಸ್ಯ ಅಪರವತ ಆದಿಮತ್ವ ಅಭ್ಯುಪಗಮಾತ್ ಹೊಂದಿ ಬರುತ್ತದೆ. ಹೇಗಪ್ಪ ಅಂದ್ರೆ ಯಥಾ ಇದಾನೀಂ ಉತ್ಪನ್ನ ಅಪರ ಅಂಕುರ ಬೀಜಾತ್ ಆದಿಮಾನ್ ಬೀಜಂ ಚ ಅಪರಂ ಅನ್ಯಸ್ಮಾತ್ ಅಂಕುರಾತ್ ಇತಿ ಕ್ರಮೇಣ ಉತ್ಪನ್ನತ್ವಾತ್ ಉತ್ಪನ್ನತ್ವಾತ್ ಆದಿಮತ್. ಹೇಗಪ್ಪ ಅಂದ್ರೆ ಅಥ ಇದಾನೀಂ ಉತ್ಪನ್ನ ಅಪರ ಅಂಕುರ, ಈಗ ಮೊಳಕೆ ಒಡೆದಂತಹ ಈ ಬೀಜ, ಬೀಜಾತ್ ಆದಿಮನ್, ಅದು ಈಗ ಮೊಳಕೆ ಒಡೆದಿದ್ದ ಮುಂಚೆ ಮೊಳಕೆ ಒಡೆದಿದ್ದಿಲ್ಲ, ಮುಂಚೆ ಮೊಳಕೆ ಒಡೆದಿದ್ದಿಲ್ಲ ಅಂತಂದ್ರೆ ಅದಕ್ಕೆ ಈಗ ಮೊಳಕೆ ಪ್ರಾರಂಭ ಆಯಿತು, ಆದಿ ಇದೆ ಅಂತ ಆಯ್ತಿಲ್ಲ, ಅದು ಇದೆ ಈಗ ಫಲ ಕೊಡ್ತು ಅಂತೀಯ, ಇದರ್ಥ ಏನು? ಮುಂಚಿತವಾಗಿ ಅಲ್ಲಿ ಫಲ ಇದ್ದಿದ್ದಿಲ್ಲ, ಸೊ ಫಲಕ್ಕೂ ಆದಿ ಇದೆ, ಬೀಜಕ್ಕೂ ಆದಿ ಇದೆ, ನೀನಿದ್ರೆ ಅನಾದಿ ಅಂತ ಹೆಂಗೆ ಕರೀತೀಯ? ಒಂದೊಂದನ್ನಾಗೆ ನೋಡಿ, ಅದಕ್ಕೆಲ್ಲ ಆದಿ ಇದೆ. ಹೇಳ್ತಾರೆ ಅವ ಹೇಳ್ತಾನೆ ತಪ್ಪಿಸೋದಕ್ಕೆ, ಎರಡನ್ನು ಜೊತೆಗೂಡಿಸಿಕೊಂಡು ನಾವು ಎರಡನ್ನು ಜೊತೆಗೂಡಿಸಿಕೊಂಡು ಜೊತೆ ಜೊತೆಯಾಗಿ ಜೊತೆ ಜೊತೆಯಾಗಿ ಅನಾದಿ ಅಂತ ಹೇಳ್ತೀವಿ, ಜೊತೆ ಜೊತೆಯಾಗಿ ಅನಾದಿ ಅಂತ ಹೇಳ್ತೀವಿ, ಎರಡು ಜೊತೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಜೊತೆ ಜೊತೆ ಕೊಂಬಿರ್ಬಹುದು, ಜೊತೆ ಜೊತೆ ಎಂಥ ಪಕ್ಷ ಅದು, ಅವು ಎಲ್ಲ ಜೊತೆನೆ ಇರ್ತವೆ ಯಾವಾಗ. ಮೈನಾ ಜೊತೆ ಜೊತೆ ಪಕ್ಷಿ ಇರ್ಬೋದು. ಅಂಕುರ ಬೀಜ ಜೊತೆ ಜೊತೆ ಆಗುದಿಲ್ಲ. ನೀವು ಒಂದಕ್ಕೆ ಆದಿ ಹೇಳಬೇಕು. ನೀನು ಒಂದಕ್ಕೆ ಯಾವ್ದಾರು ಒಂದು ಒಂದನ್ನು ಆದಿ ಅಂತ ಹೇಳ್ಕೊಂಡು ಮೊದಲು ಅಂತನು, ಆ ನಂತರ ಫಲ ಅಂತ ಹೇಳ್ಕೊಂಡು ಆ ನಂತರ ಅಂತ ಹೇಳಿ ಆದಿ ಅಂತ ಹೇಳಲೇಬೇಕು. ನೀನು ಅಪರಹ ಅಂಕುರಹ ಬೀಜಾತ್ ಆದಿಮಾನ್ ಬೀಜಂಚ ಅಪರಂ ಅನ್ಯಸ್ಮಾತ್ ಅಂಕುರಾತ್ ಇತಿ ಕ್ರಮೇಣ ಉತ್ಪನ್ನತ್ವಾತ್. ಈ ಪ್ರಕಾರವಾಗಿ ಬೀಜದಿಂದ ಅಂಕುರ, ಅಂಕುರದಿಂದ ಬೀಜ, ಬೀಜದಿಂದ ಅಂಕುರ, ಆದಿಮತ್, ಇದಕ್ಕೆ ಆದಿ ಇದೆ ಇಲ್ಲಪ್ಪ ಹೇಳಲಿಕ್ಕಾಗುವುದು. ಪೂರ್ವ ಪೂರ್ವ ಅಂಕುರ ಬೀಜಂಚ ಪೂರ್ವ ಪೂರ್ವ ಆದಿಮದೇವ ಇತಿ ಪ್ರತ್ಯೇಕಂ ಸರ್ವಸ್ಯ ಬೀಜಾಂಕುರ ಜಾತಸ್ಯ ಆದಿಮತ್ವಾತ್ ಕಶ್ಚಿದಪಿ ಅನಾದಿತ್ವ ಅನುಪಪತ್ತಿ ಏವಂ ಏತು ಫಲಾನಾಂ ಪೂರ್ವಃ ಅಂಕುರಃ ಬೀಜಂಚ ಪೂರ್ವಂ ಪೂರ್ವಂ ಆದಿಮದೇವ. ಅದಕ್ಕೆ ಮುಂಚೆ ಆದಿ ಇತ್ತು, ಅದಕ್ಕೆ ಮುಂಚೆ ಆದಿ ಇತ್ತು, ಮುಂಚೆ ಇದ್ದ ಬೀಜ, ಅದಕ್ಕೆ ಮುಂಚೆ ಏನಿತ್ತು ಆದಿ ಮೊಳಕೆ ಹೊಡೆದಿತ್ತು, ಮೊಳಕೆ ಮುಂಚಿತ್ತು, ಅದಕ್ಕಿಂತ ಮೊದಲೇನಿತ್ತು ಬೀಜ ಇತ್ತು. ಸೊ ಇದು ಆದಿ ಇಟ್ಕೊಂಡೇ ಹೇಳ್ತಾ ಇದ್ದೀನಿ. ಇದನ್ನು ಅನಾದಿ ಅಂತ ಹೆಂಗೆ ಹೇಳ್ತೀಯಪ್ಪ, ಇದು ಅನಾದಿ ಅಂತ ಅವ ಅಂತಾನೆ ಎರಡು ಸೇರಿಸಿ ಅನಾದಿ ಯಾಕೆ ಆಗಬಾರ್ದು? ಒಂದು ಯೂನಿಟ್ ಒಂದೊಂದೇ ಹೇಳಿದ್ರೆ ಹೌದು, ನೀವು ಹೇಳಿದ ಕರೆಕ್ಟು, ಅದು ನಾನು ಎರಡು ಸೇರಿಸ್ಬಿಡ್ತೇನೆ. ಎರಡು ಸೇರಿಸಿ ಬರೋದಿಲ್ಲ, ಯಾಕಂದ್ರೆ ಒಂದಿದೆ ಒಂದಿಲ್ಲ, ಒಂದು ಕಾರಣ ಒಂದು ಕಾರ್ಯ. ಆದಿಮತ್ವಾತ್ ಕಶ್ಚಿದಪಿ ಅನಾದಿತ್ವ ಅನುಭವತ್ತಿ, ಅನಾದಿ ಅನ್ನೋದು ಇಲ್ಲವೇ ಇಲ್ಲ, ಸಿದ್ಧವಾಗುವುದೇ ಇಲ್ಲಪ್ಪ. ಏವಂ ಹೇತು ಫಲಾನಾಂ, ಇದೇ ಪ್ರಕಾರವಾಗಿ ಹೇತು ಫಲವು ಹೊಂದಿ ಬರುವುದಿಲ್ಲ. ಹೇತು ಫಲಗಳಿಗೂ ಕೂಡ ಅನಾದಿತ್ವ ಅಂತ ಹೊಂದಿ ಬರುವುದಿಲ್ಲ. ಹೇಳಿ ನೋಡೋಣ, ಹೇತು ಫಲ ಇವುಗಳು ಅನಾದಿ ಅಂತ ಹೇಳ್ತಾರೆ. ಇವು ಎರಡನ್ನು ಒಟ್ಟು ಸೇರಿಸಿ ಒಂದು ಯೂನಿಟ್ ಮಾಡ್ತೀರಾ? ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ಎರಡನ್ನು ಒಟ್ಟು ಸೇರಿಸಿ ಒಂದು ಯೂನಿಟ್ ಮಾಡಿದರೆ ಅದೊಂದು ಪ್ರವಾಹ ಇದ್ದ ಹಾಗೆ. ಏನು ಪ್ರವಾಹ? ಬೀಜ ಅಂಕುರ, ಬೀಜ ಅಂಕುರ, ಬೀಜ ಅಂಕುರ ಪ್ರವಾಹ ಇದ್ದ ಹಾಗೆ. ಆದರೆ ಪ್ರಾಬ್ಲಮ್ ಏನಂತಂದರೆ ಇವು ಒಟ್ಟು ಸೇರಿಸ್ಲಿಕ್ಕೆ ಆಗುವುದಿಲ್ಲ. ಏಕೆಂದರೆ ಒಂದು ಫಲ, ಇನ್ನೊಂದು ಹೇತು ಕಾರಣ. ಫಲ ಒಂದು ಕಾರಣ, ಇವು ಒಟ್ಟು ಸೇರಿಸ್ಲಿಕ್ಕೆ ಆಗುವುದಿಲ್ಲ. ಎಲ್ಲಿವರೆಗೂ ಕಾರಣ ಅನ್ನುವಂಥದ್ದು ಆಕ್ಟಿವ್ ಆಗಿರ್ತದೆ ಅಲ್ಲಿವರೆಗೂ ಇನ್ನೂ ಫಲ ಆಗಿರುವುದಿಲ್ಲ. ಯಾವ ಫಲ ಆಗಿರ್ತದೆ ಅಲ್ಲಿ ಕಾರಣ ಇರುವುದಿಲ್ಲ. ಎಲ್ಲಿ ನಮಗೆ ಫಲ ಸಿಕ್ಕಿಬಿಟ್ಟಿರ್ತದೆ ಅಲ್ಲಿ ಕಾರಣ ಇಲ್ಲದೆ. ಕಾರಣವಿದ್ದಾಗ ಕಾರಣ ಮಾತ್ರ ಇದ್ದರಿಂದಾಗಿ ಫಲ ಇನ್ನೂ ಉಂಟಾಗೇ ಇಲ್ಲ. ನೀ ಎರಡನ್ನು ಹೇಗೆ ಸೇರಿಸ್ತೀಯ? ಎರಡನ್ನು ಸೇರಿಸ್ತಾನಂತೆ, ಅದನ್ನು ಒಂದೇ ಪ್ರವಾಹ ಅಂತ ಯೂನಿಟ್ ಮಾಡ್ತಾನಂತೆ. ಆ ಒಂದು ಯೂನಿಟು ಅದು ಅನಾದಿ ಅಂತ ಹೇಳ್ತಾನೆ. ಆ ಒಂದು ಯೂನಿಟ್ಗೆ ಆದಿ ಅಂತ ಹೇಳ್ತಾನೆ ಪೂರ್ವಪಕ್ಷ. ಈ ಹೇಳಿಕೆಯನ್ನು ಸ್ಕ್ವಾಶ್ಡ್ ಸೊ ಆಗಿ ಅದು ಹೊಂದಿ ಬರುವುದಿಲ್ಲ. ಅಥ ಬೀಜಾಂಕುರ ಸಂತತೆ ಅನಾದಿಮತ್ವಮಿತಿ ಚೇತ್, ಅದೇ ಬೀಜ ಅಂಕುರ ಜೊತೆ ಸೇರಿಕೊಂಡು ಇದೊಂದು ಪ್ರವಾಹ ಸಂತತೆ ಪ್ರವಾಹ. ಏನು ಯಾವುದರ ಪ್ರವಾಹ? ಬೀಜಾಂಕುರ ಪ್ರವಾಹ. ಬೀಜದಿಂದ ಬೀಜದಿಂದ ಅಂಕುರ, ಅಂಕುರ ಬೀಜದ ಮೊಳಕೆ, ಮೊಳಕೆಯಿಂದ ಬೀಜ, ಬೀಜದ ಮೊಳಕೆ, ಮೊಳಕೆಯಿಂದ ಬೀಜ, ಬೀಜದ ಮೊಳಕೆ, ಮೊಳಕೆಯಿಂದ ಬೀಜ, ಇದೊಂದು ಪ್ರವಾಹ ಈ ಪ್ರವಾಹವನ್ನ ಅನಾದಿ ಮೊತ್ತಂ ಇತಿ ಚೇತ, ಈ ಪ್ರವಾಹವನ್ನ ಅನಾದಿ ಅಂತ ನಾವು ಹೇಳ್ತೀವಿ. ನದಿ ಅಂತ ಹೇಳೋದು ಭಾರಿ ಚಂದ. ಅಲ್ಲಿ ನದಿಗೆ ಹೋದ್ರೆ ನದಿಗಿಂತ ಹೆಚ್ಚಿಗೆ ತೆರೆಗಳೇ ಇರ್ತವೆ. ನಮ್ ಗಂಗಾ ನದಿ ಹೋದ್ರೆ ಆ ಬಂಡೆಗಲ್ಲಗೆ ನೀರು ಪುಟ್ಟದು ಪುಟ್ಟದು ಏನಾಗ್ತದೆ, ಯಾವತ್ತಿಗೂ ಕೂಡ ಶಬ್ದ ನೋಡಿ, ಅದು ಶಬ್ದ ಕೇಳಿಸ್ತಾ ಇರ್ತದೆ. ಎದುರು ಶಬ್ದದು ಅಲೆಗಳ ಶಬ್ದ, ಬಂಡೆಗೆ ಬಡದ ಅಲೆಗಳ ಶಬ್ದ. ಸೊ ಅನಾದಿ ಮತ್ತೆ ಚಿತ್ತನ್ನ ಹಂಗಾಗೋದಿಲ್ಲ. ಯಾಕಾಗೋದಿಲ್ಲ? ಏಕತ್ವ ಅನುಪಪತ್ತೇ. ಅವು ಎರಡು ಒಂದ ಅನ್ನೋದು ಹೊಂದಿ ಬರೋದಿಲ್ಲ. ಅವು ಎರಡು ಒಂದಲ್ಲ. ಎಲ್ಲಿ ಕಾರಣ ಇದೆಯೋ ಅಲ್ಲಿ ಇನ್ನೂ ಕಾರ್ಯ ಆಗಿಲ್ಲ. ಎಲ್ಲಿ ಕಾರ್ಯ ಇದೆಯೋ ಕಾರ್ಯ ಆಗೋಗಿದೆ, ಆದ್ರಿಂದ ಅಲ್ಲಿ ಕಾರಣ ಇಲ್ಲ. ಹೇಳ ಯಾವ್ದು ಬೇಕೋ ಉದಾಹರಣೆ. ಕುಂಬಾರ ಹೀತು, ಫಲ ಏನು? ಮಡಿಕೆ. ಆಗಿದೆಯೋ ಆಗಿಲ್ಲ, ಮಡಿಕೆ ಸಿದ್ಧವಾಯಿತು. ಅಲ್ಲಿ ಸಿದ್ಧವಾದ ಮಡಿಕೆಯಲ್ಲಿ ಕುಂಬಾರ ಇದಾನ? ಹೀತು ಕುಂಬಾರ ಇಲ್ಲ. ಮಡಿಕೆ ಸಿದ್ಧ ಆಗಿಲ್ಲ, ಇನ್ನು ಕುಂಬಾರ ಇದ್ದಾನೆ, ಮಡಿಕೆ ಇಲ್ಲ. ಎರಡನ್ನ ಒಟ್ಟು ಸೇರಿಸಿ ಸಂತತಿ ಮಾಡ್ತಾನಂತೆ, ಪ್ರವಾಹ ಮಾಡ್ತಾನಂತೆ. ಅಥ ಬೀಜಾಂಕುರ ಸಂತತೆ ಹೇ ಅನಾದಿ ಮೊತ್ತಂ ಇತಿ ಚೇತ ನ. ಏಕೆ ಎರಡನ್ನೂ ಒಂದು ಸೇರಿಸಲಿಕ್ಕೆ ಆಗೋದೇ ಇಲ್ಲ. ಏಕತ್ವ ಅನುಪಪತ್ತೇಹೆ, ಹೊಂದಿ ಬರುವುದಿಲ್ಲ. ನ ಹಿ ಬೀಜಾಂಕುರ ವ್ಯತಿರೇಕೇಣ, ಬೀಜಾಂಕುರ ಸಂತತಿ ನಾಮ ಈಕಾ ಅಭ್ಯುಪಗಮ್ಯತೆ ಹೀತು ಫಲ ಸಂತತಿರ್ವಾ ತತ್ ಅನಾದಿತ್ವ ಅನಾದಿತ್ವವಾದಿಭಿಹಿ. ಒಂದು ಕೆಲಸ ಮಾಡು, ಹೇತು ಫಲ ಬಿಟ್ಕೊಟ್ಟು ಪ್ರವಾಹ ತೋರಿಸು. ಹೇತು ಫಲ, ಹೇತು ಅಂದ್ರೆ ಕಾರಣ, ಫಲ ಅಂದ್ರೆ ಕಾರ್ಯ. ಕಾರಣ ಕಾರ್ಯ ಬಿಟ್ಕೊಟ್ಟು ನೀನು ಸಂತತಿ ತೋರಿಸು. ಅಂದ್ರೆ ಕುಂಬಾರ ಮತ್ತು ಮಡಿಕೆ ಎರಡನ್ನು ಬಿಟ್ಕೊಟ್ಟು ಮಡಿಕೆ ಸಂತತಿ ತೋರಿಸು. ಮಡಿಕೆ ಪ್ರವಾಹ ತೋರಿಸು. ನಿಮ್ಮ ಮಡಿಕೆಯ ಪ್ರವಾಹ ತೋರಿಸ್ಬೇಕು ಅಂತಂದ್ರೆ ಇಬ್ರು ಬೇಕಲ್ಲಿ. ಆ ಇಬ್ರು ಬೇಕು ಅನ್ನೋದೇನಿದೆಯೋ ಹೇತು ಮತ್ತು ಫಲ ಹೇಳಬಹುದು. ಮಡಿಕೆಗಳ ರಾಶಿನೇ ಇದೆ ಅಂತ ಹೇಳಬಹುದು. ಊರಿಗೂರೇ ಕುಂಬಾರ ಕೊಪ್ಪಲ ಅಂತ ಹೇಳಬಹುದು. ಆದರೆ ಸಂತತಿ ಅಂತಲೇ ಹೇಳಬೇಕು ಅಂದ್ರೆ ಎರಡು ಸೇರಿರ್ಬೇಕು. ಮಡಿಕೆಗಳ ರಾಶಿ ಇದೆ, ಮಡಿಕೆಗಳ ಪ್ರವಾಹ ಇದೆ ಅಂತ ಹೇಳು, ಏನ್ ತೊಂದರೆ ಇಲ್ಲ. ಊರಿಗೂರೇ ಕುಂಬಾರರಿದ್ದಾರೆ ಅಂತ ಹೇಳು, ಏನ್ ತೊಂದರೆ ಇಲ್ಲ. ಆದರೆ ಕುಂಬಾರ ಮತ್ತು ಮಡಿಕೆಯ ಪ್ರವಾಹ ಇಲ್ಲಿದೆ ಅಂತ ಮಾತ್ರ ಹೇಳಬೇಡ. ಮಡಿಕೆ ಇದ್ದಾಗ ಕುಂಬಾರ ಇರಲಿಕ್ಕಿಲ್ಲ, ಕುಂಬಾರ ಇದ್ದಾಗ ಇನ್ನು ಮಡಿಕೆ ಆಗಿರ್ಲಿಕ್ಕಿಲ್ಲ. ಅವು ಎರಡು ಸೇರಿಸಿಕೊಂಡು ಸಂತತಿ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಎರಡನ್ನು ಸೇರಿಸಿ ನಾವು ಇದು ಅನಾದಿತ್ವ ಅಂತ ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಅನ್ಬೋದು, ನೀವು ಅನಾದಿ ಅಂತ ಅನ್ಬೋದು, ಆದರೆ ಹೊಂದಿವರು ಅನಾದಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೇನಾಯ್ತು ಈಗ, ತಸ್ಮಾತ್ ಸೂಕ್ತಂ ಹೇತೋ ಫಲಸ್ಯ ಚ ಅನಾದಿಃ ಕಥಂ ತೈಃ ಉಪವರ್ಣತೆ ಇತಿ. ಯಾಕೆ ತಾನೇ ಅವರು ಹಾಗೆ ಹೇಳಲಿಕ್ಕೆ ಸಾಧ್ಯ? ಕಥಂ ತರ್ಹಿ ಹೇಳೋದು ಎಷ್ಟು ಅದು ಸಮಂಜಸ. ಈಗ ಸೂಕ್ತಂ ಶಬ್ದ ಇದೆ, ತಸ್ಮಾತ್ ಸೂಕ್ತಂ ಹೇತೋ ಫಲಸ್ಯ ಚ ಅನಾದಿಹಿ. ಫಲದ ಅನಾದಿತ್ವ, ಹೇತೋ ಅನಾದಿತ್ವ, ಇದು ಎಷ್ಟು ಸೂಕ್ತ, ಎಷ್ಟು ಸಮಂಜಸವಾಗಿದೆ. ಕಥಂ ತೈ ಉಪವರ್ಣತೆ ಐತೆ, ಅದನ್ನು ಹೇಗೆ ತಾನೇ ವರ್ಣಿಸ್ಲಿಕ್ಕೆ ಸಾಧ್ಯ? ತಥಾಚ ಅನ್ಯದಪಿ ಅನುಪಪತ್ತೇ ನ ಛಲಂ ಇತಿ ಅಭಿಪ್ರಾಯ. ನೀನ್ ಹೇಗೆ ಛಲ ಮಾಡಿದಿ ಹಾಗೆ ನಾವು ಛಲ ಮಾಡಿಲ್ಲ. ನೀನ್ ಛಲ ಮಾಡಿರ್ಬಹುದು, ನಾವು ಛಲ ಮಾಡಿಲ್ಲ. ಎದುರು ಇಲ್ಲಿ ಎದುರಿಗೆ ಲೆಕ್ಕಾಚಾರ ಎಲ್ಲ ಎದುರಿಗೆ ಇದೆ. ಆ ನೋಡು, ನೋಟ್ ಬ್ಯಾನ್ ಆದ್ಮೇಲೆ ಎಲ್ಲ ಲೆಕ್ಕಾಚಾರ ಎದುರಿಗೇ ಇದೆ. ಇಡೀ ಭಾರತ ದೇಶ ನೋಡಬಹುದು ಲೆಕ್ಕಾಚಾರವನ್ನು. ನಾವೆಲ್ಲ ಛಲ ಮಾಡಿ 70 ವರ್ಷ ನೀವು ಛಲ ಮಾಡಿ ಅಲ್ಲ. ಉಪನಿಷತ್ನಲ್ಲೂ ಪೊಲಿಟಿಕ್ಸ್ ತರಬಹುದು. ಹಾ, ಛಲ ಮಾಡ, ನಾವು ಛಲ ಮಾಡಿಲ್ಲ. ಎದುರಿಗೆ ಇದೆ ಹೇತು ಫಲ, ಇವನು ಬಂದು ಎರಡನ್ನು ಸೇರಿಸಿಬಿಟ್ಟು ಪ್ರವಾಹ ಮಾಡಲಿಕ್ಕೆ ಆಗೋದಿಲ್ಲ. ಆ ಒಂದೊಂದನ್ನಾಗೆ ಮಾಡಿದ್ದೆ ಆದರೆ ಕಾರಣ ಕಾರ್ಯ ಅಂತ ಸಪ್ರೇಟ್ ಆಗಿ ಮಾಡಿ ಒಂದೊಂದನ್ನು ನಾವು ತಗೊಂಡು ಆದಿ ಕಾರಣಕ್ಕೆ ಆದಿ. ಏನು ಕಾರಣಕ್ಕೆ ಆದಿ? ಈ ಘಟ ಎನ್ನುವಂಥದ್ದು ಕಾರ್ಯ, ಇದಕ್ಕೆ ಕಾರಣ ಅನ್ನುವಂಥದ್ದು ಸಾರಿ ಈಗ ಬೀಜ ಅಂಕುರ ತೋರಿಸಿ, ಅಂಕುರ ಅನ್ನುವಂಥದ್ದು ಕಾರ್ಯ, ಬೀಜ ಅನ್ನುವಂಥದ್ದು ಹೇತು ಕಾರಣ. ಈ ಬೀಜ ಅನ್ನುವಂಥ ಹೇತು ಕಾರಣ ಇದು ಇದಕ್ಕಿಂತ ಮುಂಚಿತವಾಗಿ ಅಂಕುರದಿಂದ ಬಂದಿತ್ತು. ಆ ಅಂಕುರ ಎಲ್ಲಿಂದ ಬಂದಿತ್ತು? ಬೀಜದಿಂದ ಬಂದಿತ್ತು. ಅಂತೂ ಅಲ್ಲಿ ಪ್ರಾರಂಭದನೋ ಇಲ್ಲೋ, ಆವಾಗ ನಾವು ಆದಿಯನ್ನು ಸಿದ್ಧ ಮಾಡಬಹುದು. ಒಂದೊಂದನ್ನು ತಗೊಂಡ್ರು ಎರಡನ್ನೂ ಸೇರಿಸಿ ನೀನೇನು ಅನಾದಿಯನ್ನು ಸಿದ್ಧ ಮಾಡ್ತೀಯ? ಸಾರಿ, ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. 247 ಅದಾಯ್ತಲ್ಲ, 48 ನ ಚ ಲೋಕೆ ಸಾಧ್ಯ ಸಮಃ ಹೇತು ಸಾಧ್ಯಸ್ಯ ಸಿದ್ಧೌ ಸಿದ್ಧಿ ನಿಮಿತ್ತಂ ಯುಜ್ಯತೆ ಪ್ರಯುಜ್ಯತೆ ಪ್ರಮಾಣಕುಶಲೈಃ ಇತ್ಯರ್ಥಃ. ಲೋಕೆ ಸಾಧ್ಯ ಸಮಃ ಹೇತು ಸಾಧ್ಯಸ್ಯ ಸಿದ್ಧೌ ಸಿದ್ಧಿ ನಿಮಿತ್ತಂ ಯುಜ್ಯತೆ. ಲೋಕದಲ್ಲಿ ನ ಯುಜ್ಯತೆ, ಲೋಕದಲ್ಲಿ ಇವೆಲ್ಲ ಶಬ್ದಗಳನ್ನು ನಾವು ಮಾತಾಡೋದು ಕಾಣುವುದಿಲ್ಲ. ಸಾಧ್ಯ ಸಮಃ, ಸಿದ್ಧಿ, ಸಿದ್ಧೌ, ಈ ಶಬ್ದಗಳನ್ನು ಲೋಕದಲ್ಲಿ ಸಾಮಾನ್ಯವಾಗಿ ಪ್ರಯೋಗಿಸೋದನ್ನು ನಾವು ಕಾಣೋದಿಲ್ಲ. ಅರ್ಥಾತ್ ಸಾಮಾನ್ಯ ವ್ಯವಹಾರದಲ್ಲಿ ಇವು ಪ್ರಮಾಣಗಳಾಗಿಲ್ಲ. ಯಾವುವು? ಸಾಧ್ಯ ಸಮಃ ಹೇತು ಸಾಧ್ಯಸ್ಯ ಸಿದ್ಧೌ ಸಿದ್ಧಿ ನಿಮಿತ್ತಂ ನ ಪ್ರಯುಜ್ಯತೆ. ಯಾರಿಂದ? ಪ್ರಮಾಣ ಕುಶಲಿಹಿ ಇತ್ಯರ್ಥ. ಪ್ರಮಾಣ ಕುಶಲ ಅಂದ್ರೆ ಯಾವ್ದು ಹೇಳ್ರಿ? ನೀವು ಶಾಸ್ತ್ರ ಪ್ರಮಾಣಕ್ಕೆ ಹೋಗ್ಬಾರ್ದು, ಶಬ್ದ ಪ್ರಮಾಣಕ್ಕೆ ಹೋಗ್ಬಾರ್ದು. ಇಲ್ಲಿ ಯಾವ ಪ್ರಮಾಣ? ಇಂದ್ರಿಯಗಳು, ವ್ಯವಹಾರ, ಶಬ್ದಸ್ಪರ್ಶಾದಿ ಇಂದ್ರಿಯಗಳವಲ್ಲ, ಈ ಇಂದ್ರಿಯಗಳ ವ್ಯವಹಾರದಲ್ಲಿ ಇವೆಲ್ಲ ಯಾರು ಬಳಸ್ತಾರೆ? ಇವು ಬಳಕೆ ಶಬ್ದಗಳೇ ಅಲ್ಲ, ಏನೋ ಎಲ್ಲೋ ಹೊರಟಿದ್ರಿ, ಮುಂಬೈಗೆ ಹೋಗಿ ತಲುಪಿ ಸಾಧ್ಯವನ್ನು ಸಿದ್ಧಿಸೋದಕ್ಕಾಗಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳುವ. ಅಮರನಾಥ್ ಯಾಕೆ ಹೊಂಟಿರಿ? ಅಮರನಾಥ್ಗೆ ಅಮರನಾಥವನ್ನು ಸಿದ್ಧಿಸ್ಕೋಬೇಕು ಜೀವನದ ಹೋಗಿ ಅಂತ ಯಾರೂ ಒಬ್ರು ಇವ್ರು ಹೇಳೋದಿಲ್ಲ. ಟೈಮ್ ಎತ್ತು ಹೋಗಿ ಬರ್ತೀವಿ ಅಂತ. ಲೋಕ ವ್ಯವಹಾರದಲ್ಲಿ ಇವುಗಳನ್ನು ಪ್ರಮಾಣ ಕುಶಲರು ಉಪಯೋಗ ಮಾಡುವುದನ್ನು ನಾವು ಕಂಡಿಲ್ಲ. ಹೇತು ಇತಿ ದೃಷ್ಟಾಂತ ಅತ್ರ ಅಭಿಪ್ರೇತ. ಹೇತು ಎನ್ನುವ ಶಬ್ದ ದೃಷ್ಟಾಂತವನ್ನು ಹೇಳಬೇಕು ಎನ್ನುವ ಅಭಿಪ್ರಾಯದಿಂದ ಪ್ರಯೋಗವಾಗಿದೆ. ಗಮಕತ್ವಾತ್ ಅನ್ನುವ ಈ ಮಾತು ಸಂದರ್ಭಾನುಸಾರವಾಗಿ ಕಂಡು ಬರ್ತದೆ. ಗಮಕತ್ವಾತ್, ಗಮಕ ಅಂದ್ರೆ ಸಂದರ್ಭ, ಸಂದರ್ಭಾನುಸಾರವಾಗಿ ಕಂಡು ಬರ್ತದೆ. ಏನು ಅಂದ್ರೆ ಹೇತು ಅನ್ನುವಂಥ ಶಬ್ದ ಏನು ಪ್ರಯೋಗ ಮಾಡಿದ್ದಾರೆ, ಇದು ದೃಷ್ಟಾಂತ. ಪ್ರಕೃತ ಹಿ ದೃಷ್ಟಾಂತ ನ ಹೇತು ಹೀತಿ. ಇಲ್ಲಿ ಸದ್ಯಕ್ಕೆ ದೃಷ್ಟಾಂತವು ಪ್ರಕೃತವಾಗಿದೆಯೇ ಹೊರತು ಹೇತು ಅಲ್ಲ. ಆದ್ದರಿಂದ ಹೇತು ಅಂದರೆ ಅದು ಹೇಳಿದ್ನಲ್ಲ, ಆದ್ದರಿಂದ ಹೇತು ಅಂದರೆ ದೃಷ್ಟಾಂತ, ಹೇತು ಅಂದ್ರೇ ದೃಷ್ಟಾಂತ. ಈ ಅಷ್ಟು ತರ್ಕಬದ್ಧವಾದ ವ್ಯಾಖ್ಯಾನಗಳ ತಾತ್ಪರ್ಯ ಏನು ಅಂತಂದರೆ, ಆತ್ಮನಿಗೆ ಜನ್ಮ ಇಲ್ಲ ಎನ್ನುವುದು ಸಿದ್ಧಾಂತಿಗಳ ಅಭಿಪ್ರಾಯ. ಆತ್ಮನು ಜನ್ಮಿಸುವುದಿಲ್ಲ. ಹೀಗಾಗಿ ಅಜಾತಿ ಬೌದ್ಧರು ಆತ್ಮನಿಗೆ ಜನ್ಮ ಮರಣಾದಿಗಳು ಇವೆ, ಸಿದ್ಧಾಂತಿಗಳು ಇಲ್ಲ, ಬರೀ ತೋರಿಕೆ ಮಾತ್ರ, ಅನಿಸಿಕೆ ಮಾತ್ರ, ಹುಟ್ಟುವಾಗಿಲ್ಲ ಸಾವುವಾಗಿಲ್ಲ. ಆದ್ರೆ ಇದನ್ನ ಬೌದ್ಧರು ಒಪ್ಪಿಕೊಳ್ಳುವುದಿಲ್ಲ, ವೈಶೇಷಿಕರು ಒಪ್ಪೋದಿಲ್ಲ, ಸಾಂಖ್ಯರು ಒಂದ್ ದೃಷ್ಟಿಯಲ್ಲಿ ಒಪ್ಪೋದಿಲ್ಲ. ಅವರು ಇವೆಲ್ಲ ಮತ್ ನೋಡಿದ್ರೆ ಆರು ವಿಕಾರಗಳನ್ನ ಅಸ್ಥಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ, ಆರು ವಿಕಾರಗಳನ್ನ ಸಾಂಖ್ಯರೇ ತೂರಿಬಿಟ್ಟಿದ್ದು ವ್ಯಾಖ್ಯಾನಗಳಲ್ಲಿ. ಹೀಗಿದ್ದಾಗ್ಯೂ ಕೂಡ ಆತ್ಮನಿಗೆ ಅದನ್ನು ಸೇರಿಸಿಬಿಡ್ತಾರೆ, ಆತ್ಮನಿಗೆ ಜನ್ಮ ಇದೆ. ಸೊ ಇದು ಒಂದು ಅಪ್ರಬುದ್ಧವಾದ ಹೇಳಿಕೆ ಅಂತ ಸಿದ್ಧಾಂತಿಯು ಸಿದ್ಧ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಪೂರ್ವಾಪರಾ ಪರಿಜ್ಞಾನ ಅಜಾತೇ ಪರಿದೀಪಕಂ ಜಾಯಮಾನಾದ್ಧಿ ವೈ ಧರ್ಮಾತ್ ಕಥಂ ಪೂರ್ವಂ ನ ಗೃಹ್ಯತೆ. ಪೂರ್ವಾಪರಾ ಪರಿಜ್ಞಾನಂ ಅಜಾತೇ ಪರಿದೀಪಕಂ ಜಾಯಮಾನಾದ್ಧಿ ವೈ ಧರ್ಮಾತ್ ಕಥಂ ಪೂರ್ವಂ ನ ಗೃಹ್ಯತೆ. ಮೊದಲ ಯಾವುದು, ನಂತರ ಯಾವುದು, ಪೂರ್ವ ಅಪರ, ಹೇತು ಫಲಗಳಲ್ಲಿ ಮೊದಲು ಯಾವುದು, ನಂತರ ಯಾವುದು ಎನ್ನುವುದು ಅಪರಿಜ್ಞಾನ ಅನ್ನುವ ಜ್ಞಾನವು ಇಲ್ಲದೆ ಇದ್ದರಿಂದ ಏನು ಸಿದ್ಧ ಆಗ್ತದೆ? ನಿಮ್ಮೆದುರಿಗೆ ಇದೆ, ಆಡಿಟ್ ಮಾಡ್ರಿ. ಅಜಾತೇಹೇ ಪರಿದೀಪಕಂ, ಏನ್ ಸಿದ್ಧ ಆಯ್ತು? ಮತ್ ನಾವೇನ್ ಹೇಳಿ ಹೊರಟಿದ್ವಿ? ಎಷ್ಟು ಸುಲಭ ಮಾಡ್ತಿರೋ ಮರ, ನೀವು ಮಾತಾಡ್ಸ್ಲೇ ಕೊಡುದಿಲ್ಲ, ನೀವೆಲ್ಲ ಮಾತಾಡಿ ಮುಗಿಸ್ಬಿಡ್ತೀರ. ಏನೇನ್ ಮಾಡಿದ್ರಿ? ಅಜಾತಿಯನ್ನು ಸಿದ್ಧ ಮಾಡಿದ್ರಿ. ನಾವೇನ್ ಹೇಳ್ತಿದ್ವಿ? ಜಾಯಮಾನಾದ್ಹಿ, ಹಿ ಅಂದ್ರೆ ಏಕೆಂದರೆ ಜಾಯಮಾನ ಧರ್ಮಾತ್, ಜಾಯಮಾನ ಧರ್ಮಾತ್ ಹುಟ್ಟುವಿಕೆಯಿಂದ ಕೂಡಿದ ಧರ್ಮಕ್ಕಿಂತ ಮೊದಲು ಏನು? ಹುಟ್ಟುವಿಕೆಯಿಂದ ಕೂಡಿದ ಧರ್ಮಕ್ಕಿಂತ ಮೊದಲು ಏನು ಹೇಳಿಕ್ ಬರೋದಿಲ್ಲ. ಕಥಂ ಪೂರ್ವಂ ನ ಗೃಹ್ಯತೆ, ಜಾಯಮಾನಾತ್ ಧರ್ಮಾತ್ ಪೂರ್ವಂ ಕಥಂ ನ ಗೃಹ್ಯತೆ, ಗ್ರಹಿಸ್ಲಿಕ್ಕೆ ಬರುದು. ಅಂದಮೇಲೆ ಜಾತಿ ಅನ್ನೋದು ಹೆಂಗ್ ಹೇಳ್ತೀರಿ ಹುಟ್ಟಿತು ಅಂತ? ಹುಟ್ಟಿತು ಅಂತ ಹೇಳ್ಬೇಕಾದ್ರೆ ಮೊದಲು ಏನು ಅಂತ ಹೇಳ್ಬೇಕು, ಆಮೇಲೆ ಹುಟ್ಟಿತು ಅಂತ ಹೇಳ್ಬೇಕು. ಇವನೇನಾದ್ರೂ ಮೊದಲು ಏನು ಅಂತ ಹೇಳಲಿಕ್ಕೆ ಹೊರಟ ಅಂತಂದ್ರೆ ಅದು ಹೇತು ಆಗ್ತದೋ ಏನು ಫಲ ಆಗ್ತದೆ, ಅದು ಅದಕ್ಕಿಂತ ಮುಂಚಿನ ಫಲ ಆಗುತ್ತೆ. ಆ ಬುದ್ಧ 400 ಜನ್ಮ ಏನೋ ನೆನಪಿಟ್ಕೊಂಡ ಅಂತ ಹೇಳಿದ, 400 ಜನ್ಮಗಳನ್ನ ನೆನಪಿಟ್ಕೊಂಡಿದ್ದೆ. ಈಗ ನಾವು ನೀವು ಕೇಳಲಿಕ್ಕೆ ಶುರು ಮಾಡೋದು, ಇಲ್ಲಿ ಬುದ್ಧ ಕೂತ್ಕೊಂಡಾನೆ, ನಿನ್ ಮುಂಚಿನ ಇದು ಹಿಂದಿನ ಜನ್ಮ ಏನಾಗಿದ್ದಪ್ಪ, ಹಿಂಗ ಅದು ಹಿಂದಿನ ಜನ್ಮಕ್ಕೇನಪ್ಪ ಹಿಂಗೆ, ಅದು ಹಿಂದಿನ ಜನ್ಮಕ್ಕೆ ಏನಾಗಿದ್ದಪ್ಪ ಹಿಂಗೆ, ಅವನ 400 ಜನ್ಮದ ಹೇಳ್ತಾ ಅಂತ ಇಟ್ಕೊಂಡ ಹೌದಾ? ಈಗ ಅದು ಏನೇನಾಗಿದ್ಯೋ ಅದ್ರ ಹಿಂದಿನ ಫಲ ತಾನೆ, ಇವತ್ತೇನಿದ್ಯೋ ಆಗಿದ್ರೆ ಅದ್ರ ಹಿಂದಿನ ಫಲ ತಾನೆ, ಹಂಗೆ ಹೋಗು. ಇಲ್ಲ ಹೇಳಲಿಕ್ಕಾಗುದಿಲ್ಲ, ಮತ್ತೆ ಅದನ್ನ ಹೇಳ್ತೀವಿ. ಹುಟ್ಟೇ ಇಲ್ಲ, ಹುಟ್ಟಿದ್ರೆ ತಾನೇ ಹೇಳಲಿಕ್ಕೆ ಬರೋದು. ಏವನ್ ಈಸ್ ಬಡಾ ಮಿಸ್ಟೇಕ್ ಅಂತ, ಆಮೇಲೆ A2, A3, A4, A5 ಎಲ್ಲ ಮುಂದೆಲ್ಲ ಇವು ಛೋಟ ಛೋಟ ಮಿಸ್ಟೇಕ್ಸ್ ಹಾಕೋದ್ ಬಂದ. ಇಲ್ಲೇ ಇಲ್ಲ ಜನ್ಮ ಅನ್ನೋದು, ಇಲ್ಲೇ ಇಲ್ಲ. ಜಾಯಮಾನ ದೇವೈ ಧರ್ಮಾತ್ ಈ ಜಾಯಮಾನ ಧರ್ಮಾತ್ವೈ ಕಥಂ ಪೂರ್ವಂ ನ ಗೃಹ್ಯತೆ, ಅದು ಮೊದಲು ಏನು ಅಂತ ಹೇಳಲಿಕ್ಕಾಗುದಿಲ್ಲ, ಯಾರಿಗೂ ಹೇಳಲಿಕ್ಕಾಗುದಿಲ್ಲ. ಭಾಷ್ಯ ಯದೇ ತತ ಹೇತು ಫಲಯೋ, ಯದೇ ತತ ಶಬ್ದ ನುಂಗಿ ಬಿಡ್ತ ಹಾಗೆ, ಯದೇ ತತ್ ಹೇತು ಫಲಯೋ ಪೂರ್ವಾಪರ ಅಪರಿಜ್ಞಾನ ತಚ್ಚ ಏತತ್ ಅಜಾತೇ ಪರಿದೀಪಕಂ ಅವಬೋಧಕಂ ಇತ್ಯರ್ಥಃ. ಹೇತು ಫಲಯೋ, ಹೇತು ಮತ್ತು ಫಲಗಳಲ್ಲಿ ಯಾವುದು ಹೇತು ಮತ್ತು ಫಲ ಎಂದು ಅನಿಸಿಕೊಂಡಿದೆಯೋ ಅವುಗಳಲ್ಲಿ ಪೂರ್ವ ಅಪರ ಮೊದಲು ಯಾವುದು ನಂತರ ಯಾವುದು ಎನ್ನುವುದನ್ನು ವಿಭಜಿಸಿ ಅಪರಿಜ್ಞಾನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಮೊದಲು ಯಾವುದು ನಂತರ ಯಾವುದು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಅದು ಏನನ್ನ ಪ್ರಕಾಶಿಸ್ತದೆ ಆ ಮಾತು. ಅದು ಹೇಳ್ತದೆ ಅಜಾತೆಯೇ ಪರಿದೀಪಕಂ. ಪರಿದೀಪಕಂ ಅಂದ್ರೆ ಆ ವಿಚಾರವನ್ನು ಸ್ಪಷ್ಟಪಡಿಸ್ತದೆ, ಬೆಳಗುತ್ತದೆ. ಯಾವ ವಿಚಾರವನ್ನು ಬೆಳಗುತ್ತದೆ? ಯಾವ ವಿಚಾರ ಬೆಳಗುತ್ತದೆ? ಅಜಾತಿಯನ್ನೇ ಬೆಳಗುತ್ತದೆ. ಹೌದು, ಅಜಾತಿಂ ಪರಿದೀಪಕಂ, ಅಜಾತೇ ಪರಿದೀಪಕಂ. ಓಕೆ, ಅನಂತರ ಜಾಯಮಾನಃ ಹಿ ಚೇತ. ಹುಟ್ಟುವುದು ನಿನಗೆ ತಿಳಿಯುತ್ತದೆ ಅಂದ ಮೇಲೆ, ಜಾಯಮಾನಃ ಹಿ ಚೇತ, ಹುಟ್ಟುವುದು ನಿನಗೆ ತಿಳಿಯುತ್ತದೆ ಅಂದ ಮೇಲೆ ಕಾರಣವು ನಿನಗೆ ತಿಳಿಬೇಕಲ್ವಾ? ಫಲವು ನಿನಗೆ ಕಾಣಿಸ್ತದೆ ಇಲ್ವೋ? ಹುಟ್ಟು ಜನ್ಮ ಆಯಿತು, ಹಾಗಾದ್ರೆ ಕಾರಣವೂ ತಿಳಿಬೇಕು ನಿನಗೆ. ಕಾರಣ ಗೊತ್ತಿಲ್ಲ, ಇವನು ಹೀಗೆ ಹುಟ್ಟಿದ್ದಾನೆ, ಇವನು ಹೀಗೆ ಹುಟ್ಟಿದ್ದಾನೆ, ಇವನು ಹೀಗೆ ಹುಟ್ಟಿದ್ದಾನೆ, ಇವನು ಕುಂಟ ಹುಟ್ಟಿದ್ದಾನೆ, ಇವನು ಕುರುಡ ಹುಟ್ಟಿದ್ದಾನೆ, ಇವನು ಕಿವುಡ ಹುಟ್ಟಿದ್ದಾನೆ, ಇವನು ಆರೋಗ್ಯ ಹುಟ್ಟಿದ್ದಾನೆ, ಹುಟ್ಟಿದ್ದಾನೆ, ಹುಟ್ಟಿದ್ದಾನೆ ಅನ್ನೋದು ನಿಂಗೆ ಕಾಣುತ್ತದೆ, ಕಾರಣ ನಿಂಗೆ ಕಾಣಿಸ್ತಾ ಇಲ್ಲ. ಜಾಯಮಾನ ಹಿ ಚೇತ ಧರ್ಮ ಗೃಹ್ಯತೆ ಕಥಂ ತಸ್ಮಾತ್ ಪೂರ್ವಂ, ಕಾರಣಂ ನ ಗೃಹ್ಯತೆ ಅವಶ್ಯಂ ಹಿ ಜಾಯಮಾನಸ್ಯ ಗೃಹೀತ್ರಾ ತಜ್ಜನಕಂ ಗೃಹೀತವ್ಯಂ ಜನ್ಯಜನಕಯೋಃ ಸಂಬಂಧಸ್ಯ ಅನಪೇತತ್ವಾತ್. ಅವೇ ಅವೇ ಶಬ್ದಗಳು ಅಲ್ಲೆಲ್ಲೇ ಹೊರಳಿಸ್ತಾರೆ ನೋಡಿ. ಏನಂತೇಳಿ, ಜಾಯಮಾನ ಹಿ ಚೇತ ಧರ್ಮ ಗೃಹ್ಯತೆ. ಒಂದು ವೇಳೆ ಹುಟ್ಟುವುದು ಅನ್ನುವಂಥದ್ದು ಸಹಜವಾಗಿ ಎಲ್ಲರಿಗೂ ಕಂಡು ಬರ್ತಾ ಇದ್ದಾದ್ರೆ ತಸ್ಮಾತ್ ಪೂರ್ವಂ ಕಾರಣ ನ ಗೃಹ್ಯತೆ ಕಥಂ, ಕಾರಣವು ಕಾಣಬೇಕಲ್ವ, ಕಾರಣವು ಯಾಕೆ ಕಾಣಬಾರ್ದು? ಅವಶ್ಯಂ ಹಿ ಜಾಯಮಾನಸ್ಯ ಗೃಹೀತ್ರ, ಅವಶ್ಯಂ ಹಿ ಜಾಯಮಾನಸ್ಯ ಹುಟ್ಟಬೇಕಾದಂತಹ ಗೃಹೀತ್ರ ತಜ್ಜನಕಂ ಗ್ರಹೀತವ್ಯಂ, ಹುಟ್ಟಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಗ್ರಹಿಸಲಿಕ್ಕೆ ಸಾಧ್ಯವಿದೆ. ಜನ್ಯ ಜನಕಯೋ, ಹುಟ್ಟಿಸುವಿಕೆ ಹುಟ್ಟುವಿಕೆ, ಜನ್ಯ ಜನಕ ಹುಟ್ಟಿಸುವಿಕೆ ಮತ್ತು ಹುಟ್ಟಿದ್ದು, ಸಂಬಂಧಸ್ಯ ಇವೆರಡು ಸಂಬಂಧ, ಅನಪೇತತ್ವಾತ್ ಇಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ. ಜನ್ಯ ಜನಕ, ಜನ್ಯ ಜನಕ ಅನ್ನುವ ಸಂಬಂಧ ನಮಗಿಲ್ಲಿ ಕಂಡು ಬರ್ತಾ ಇಲ್ಲ. ಈ ಸಂಬಂಧವು ಕಂಡು ಬರದೇ ಇದ್ದರಿಂದಾಗಿ ನಾವು ಏನನ್ನ ಬೆಳಗಿದಂತಾಯಿತು, ಅಜಾತಿ ಪರಿದೀಪಕಂ ತದ್ ಇತ್ಯರ್ಥ. ತಸ್ಮಾತ್ ಅಜಾತಿ ಪರಿದೀಪಕಂ ತತ್ ಇತ್ಯರ್ಥ. ಆದ್ದರಿಂದ ಏನು ಸಿದ್ಧ ಆಯ್ತಪ್ಪ? ಅಜಾತಿ ಎನ್ನುವುದು ಸಿದ್ಧವಾಗುತ್ತದೆ. ನೀವು ಎಷ್ಟು ಸುಲಭವಾಗಿ ಎಲ್ಲ ಸಿದ್ಧ ಮಾಡಿ ಕೊಟ್ಟು ಊಟ ಮಾಡ್ರಿ ಅಂತ ಹೇಳಿದ್ರೆ ನಾವು ಊಟ ಮಾಡಿದ್ವಿ. ಏನೋ ನಮ್ಮ ಮಾತು ನಾವು ಆನಂದಿಸ್ತಾ ಇದ್ದೇವೆ. ಮೊದಲೇ ಹೇಳಿದ್ವಿ ಜನ್ಮ ಇಲ್ಲ ಅಂತೇಳಿ. ಆ ಜನ್ಮ ಇಲ್ಲ ಅನ್ನೋ ನಮ್ಮ ಮಾತನ್ನು ನೀವು ಸಿದ್ಧ ಮಾಡಿದ್ರಿಂದಾಗಿ ನಮಗೆ ಬಹಳ ಆನಂದ ಆಗಿದೆ. ಅದನ್ನು ನಾವು ಆನಂದಿಸ್ತಾ ಇದ್ದೇವೆ. ಇತಶ್ಚ ನ ಜಾಯತೆ ಕಿಂಚಿತ್. ಬೇರೆ ಒಂದು ಕಾರಣ ಕೊಡ್ತಾರೆ. ಆ ಕಾರಣದ ಮೂಲಕವಾಗಿ ಆತ್ಮನಿಗೆ ಹುಟ್ಟು ಎನ್ನುವುದು ಇಲ್ಲ ಅನ್ನುವುದನ್ನು ಸಿದ್ಧ ಮಾಡಿ ತೋರಿಸ್ತದೆ. ಹೌದಾ? ಇತಶ್ಚ ನ ಜಾಯತೆ ಕಿಂಚಿತ್, ಏನೂ ಹುಟ್ಟುವುದೇ ಇಲ್ಲ, ಹುಟ್ಟೇ ಇಲ್ಲ, ಸೃಷ್ಟಿ ಆಗೇ ಇಲ್ಲ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.